ಎಲ್ಐಸಿ ನಿವೇಶ್ ಪ್ಲಸ್. ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಪ್ರೋಚನ್ನು ಎಚ್ಚರಿಕೆಯಿಂದ ಓದಿ. ನೀವು ಸ್ಕ್ಯಾಮರ್ಸ್ಗಿಂತ ಜಾಣರೇ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಿಮ್ಮ ಪ್ರಶ್ನೆ, ಫೆಸ್ಟಿವಲ್ ಆಫರ್ ಇದೆ, ಕ್ಯೂಆರ್ ಸ್ಕ್ಯಾನ್ ಮಾಡಿ ಯುಪಿಐ ಪಿನ್ ಹಾಕಿ ಮತ್ತು 10,000 ರೂಪಾಯಿ ನಿಮ್ಮ ಖಾತೆಯಲ್ಲಿ ಪಡೆಯಿರಿ ಅಂತ ಮೆಸೇಜ್ ಬಂದ್ರೆ ಏನ್ ಮಾಡ್ತೀರಿ? ಎ ಕ್ಯೂಆರ್ ಸ್ಕ್ಯಾನ್ ಮಾಡ್ತೀರಿ, ಬಿ ಹಣದ ಕನಸು ಕಾಣ್ತೀರಿ, ಸಿ ಯುಪಿಐ ಪಿನ್ ಹಣ ಕಳುಹಿಸಲು ಹಣ ಸ್ವೀಕರಿಸಲು ಅಲ್ಲ ಎಂಬುದನ್ನು ನೆನಪು ಮಾಡ್ಕೋತೀರಿ? ನಿಮ್ಮ ಉತ್ತರ ಸಿ ಅಂತಾದ್ರೆ ಸಖತ್ತಾಗಿದೆ. ಹೇಳಿ, ನಾನು ಮೂರ್ಖ ಅಲ್ಲ. ನೀವು ಯಾರ್ದಾದ್ರೂ ಟೆಸ್ಟ್ ತಗೊಳ್ಳಿ. ಜೊತೆಯಾಗಿ ಸ್ಕ್ಯಾಮ್ ರಹಿತ ಭಾರತವನ್ನು ನಿರ್ಮಿಸೋಣ. ಯುಪಿಐ ಮೂಲಕ ಜನಹಿತಕ್ಕಾಗಿ ಜಾರಿಗೆ. ಸಿಪಿ ಗ್ರಾಮ್ಸ್ ಸೆಂಟ್ರಲೈಸ್ಡ್ ಪಬ್ಲಿಕ್ ಗ್ರೀವೆನ್ಸ್ ರಿಡ್ರೆಸಲ್ ಅಂಡ್ ಮಾನಿಟರಿಂಗ್ ಸಿಸ್ಟಮ್. ಯೇ ಹೇ ಹರ್ ಭಾರತೀಯ ನಾಗರಿಕ ಕೀ ಶಿಕಾಯತ್ ಪರ್ ತ್ವರಿತ ಕಾರ್ಯವಾಹಿ ಕೀ ಗ್ಯಾರಂಟಿ ಕಾ ಪೋರ್ಟಲ್. ಸಿಪಿ ಗ್ರಾಮ್ಸ್ ಏಕ್ ಐಸೀ ವಿಶ್ವಸನೀಯ ಪ್ರಣಾಲಿ ಜೋ ಪ್ರತ್ಯೇಕ ನಾಗರಿಕ ಕೋ ಸಶಕ್ತ ಬನಾತಿ ಹೈ ಔರ್ ಸುಶಾಸನ್ ಕೇ ಹರ್ ಸ್ತರ್ ಪರ್ ಅಧಿಕಾರಿಯೋ ಕೇ ಜವಾಬ್ದೇಹಿ ಸುನಿಶ್ಚಿತ್ ಕರ್ತಿ ಹೈ. ಸಿಪಿ ಗ್ರಾಮ್ಸ್ ಸಂವೇದನಶೀಲ್ ಅಸರ್ದಾರ್ ಜವಾಬ್ದೇಹ. ಆಜ್ ಹೀ ಲಾಗ್ ಇನ್ ಕರೇ ಸಿಪಿ ಗ್ರಾಮ್ಸ್. पीएम जय अब गरीबों की जय बन गई है. देश के युवाओं ने ठाना है भारत को आयुष्मान बनाना है. आज ही पात्र लाभार्थियों का आयुष्मान कार्ड बनवाकर उन्हें दे नए साल का उपहार. 60 करोड़ से ज्यादा लाभार्थियों को मिला 5,00,000 रुपए के मुफ्त उपचार का अधिकार. आज ही आयुष्मान ऐप डाउनलोड करें और पात्र लाभार्थी अपना आयुष्मान कार्ड बनवाएं. अधिक जानकारी के लिए 14555 पर कॉल करें. ಕೇಳುವರೆ ಈಗ ಜನಪದ ಸಂಗೀತದಲ್ಲಿ ಕೇಳಿ ಕಿನ್ನರಿ ಜೋಗಿ ಪದಗಳನ್ನು ಪ್ರಸ್ತುತಪಡಿಸುತ್ತಾರೆ ಗುಡ್ಡಪ್ಪ ಎನ್ ಜೋಗಿ. ಅತ್ತಿ ಒಂದು ಕಾಲ ಸೊಸೆ ಒಂದ ಕಾಲ, ಅತ್ತಿ ಒಂದು ಕಾಲ ಸೊಸೆ ಒಂದ ಕಾಲ, ಅತ್ತಿ ಸೊಸೆ ಇಬ್ಬರಿಗೆ ಒಂದೊಂದು ಕಾಲ, ಅತ್ತಿ ಸೊಸೆ ಇಬ್ಬರಿಗೆ ಒಂದೊಂದು ಕಾಲ, ಅತ್ತಿ ಒಂದು ಕಾಲ ಸೊಸೆ ಒಂದು ಕಾಲ. ಹೊಸದಾಗಿ ಬಂದ ಸೊಸೆಗೆ ಅಂಗಿಕಿ ಬಾಳ, ಹೊಸದಾಗಿ ಬಂದ ಸೊಸೆಗೆ ಅಂಗಿಕಿ ಬಾಳ, ದಿವಸ ಕಳೆದ ಮೇಲೆ ಅತ್ತಿಗೆ ತಂದಳೊಂದ ಕೋಲ, ದಿವಸ ಕಳೆದ ಮೇಲೆ ಅತ್ತಿಗೆ ತಂದಳೊಂದ ಕೋಲ, ಅತ್ತಿಗೊಂದ ಕಾಲ ಸೊಸೆಗೊಂದ ಕಾಲ, ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ, ಅತ್ತೆರ ಬಟ ಗಿಕ್ಕಿ ಇದ್ರ ಸೊಸಿಗೆ ಗೋಳ, ಅತ್ತಿ ಅರಬಟ ಗಿತ್ತಿ ಇದ್ರ ಸೊಸಿಗೆ ಗೋಳ, ಕುಂತ್ರ ನಿಂತ್ರ ಕಾಟ ಕೊಟ್ಟು ಬೆನ್ನ ಹತತಾಳ, ಕುಂತ್ರ ನಿಂತ್ರ ಕಾಟ ಕೊಟ್ಟು ಬೆನ್ನ ಹತತಾಳ, ನೀರಿಗೆ ಹೋದ್ರ ಹಿಂದೆ ಹಿಂದೆ ಹೋಗಿ ನೋಡತಾಳ, ನೀರಿಗೆ ಹೋದ್ರ ಹಿಂದೆ ಹಿಂದೆ ಹೋಗಿ ನೋಡತಾಳ, ತೊಡೆದು ಬಂದ್ರ ಕಸಬರಗೀಲೆ ಹೊಡೆದು ಬಿಡತಾಳ, ತೊಡೆದು ಬಂದ್ರ ಕಸಬರಗೀಲೆ ಹೊಡೆದು ಬಿಡತಾಳ, ಅತ್ತಿ ಒಂದ ಕಾಲ ಸೊಸೆ ಒಂದ ಕಾಲ, ಅತ್ತಿ ಒಂದ ಕಾಲ ಸೊಸೆ ಒಂದ ಕಾಲ, ಮಗನು ಮಾತ ಕೇಳತಿದ್ರ ಅತ್ತಿಗೆ ಹಿಗ್ಗು ಬಾಳ, ಮಗನು ಮಾತು ಕೇಳತಿದ್ರ ಅತ್ತಿಗೆ ಹಿಗ್ಗು ಬಾಳ, ಸುಳ್ಳ ಸುಳ್ಳ ಅಪವಾದ ಹೊರಸಿ ಮನೆಯೇ ಬಿಡಿಸ್ತಾಳ, ಸುಳ್ಳ ಸುಳ್ಳ ಅಪವಾದ ಹೊರಸಿ ಮನೆಯೇ ಬಿಡಿಸ್ತಾಳ, ಅತ್ತಿ ಒಂದ ಕಾಲ ಸೊಸೆಗೊಂದು ಕಾಲ, ಅತ್ತಿ ಸೊಸೆ ಪ್ರೀತಿಲಿದ್ರ ಲಕ್ಷ್ಮೀ ನಿಲ್ಲತಾಳ, ಅತ್ತೆ ಸೊಸೆ ಪ್ರೀತಿಯಲ್ಲಿದ್ರ ಲಕ್ಷ್ಮೀ ನಿಲ್ಲತಾಳ. ನಿತ್ಯ ಜಗಳ ಆಡತ್ತಿದ್ರ ಆ ಮನಿ ಬಿಡತಾಳ. ನಿತ್ಯ ಜಗಳ ಆಡತ್ತಿದ್ರ ಆ ಮನಿ ಬಿಡತಾಳ. ಅವಳ ಮುತ್ತ ಪುಣಿಸಿದಂಗ ಅತ್ತಿ ಸ್ವಸ್ಥರ ಬಾಳ. ಅವಳ ಮುತ್ತ ಪುಣಿಸಿದಂಗ ಅತ್ತಿ ಸ್ವಸ್ಥರ ಬಾಳ. ಪ್ರೀತಿ ಇರುವ ಮನೆಯಂಗಳ ಬಾಳ ಝಳ ಝಳ. ಪ್ರೀತಿ ಇರುವ ಮನೆಯ ಅಂಗಳ ಬಾಳ ಝಳ ಝಳ. ಅತ್ತೆಗೊಂದ ಕಾಲ ಸೊಸೆಗೊಂದು ಕಾಲ. ಅತ್ತೆಗೊಂದ ಕಾಲ ಸೊಸೆಗೊಂದು ಕಾಲ. ಮುತ್ತಿನಂತ ಅತ್ತಿರಬೇಕ ತ್ವತ್ತಿನಂಗ ಸೊಸೆಯಿರಬೇಕ. ಮುತ್ತಿನಂತ ಅತ್ತಿರಬೇಕ ತ್ವತ್ತಿನಂಗ ಸೊಸೆಯಿರಬೇಕ. ಸಕ್ರಿ ಹಾಲ ಕುಡಿಸಿದಂಗ ಅದು ಸಂಸಾರಕ. ಸಕ್ರಿ ಹಾಲ ಕುಡಿಸಿದಂಗ ಅದು ಸಂಸಾರಕ. ಅತ್ತೆಗೊಂದ ಕಾಲ ಅತ್ತಿ ಸೊಸೆ ಇಬ್ಬರಿಗೆ ಒಂದೊಂದು ಕಾಲ. ಅತ್ತಿ ಸೊಸೆ ಇಬ್ಬರಿಗೆ ಒಂದೊಂದು ಕಾಲ. ಅತ್ತೆಗೊಂದ ಕಾಲ ಸೊಸೆ ಒಂದ ಕಾಲ. ಶಾಂತಿ ಇರುವ ಮನೆಯ ಭಾರತ ಹುಣ್ಣುವಿಯ ಬೆಳದಿಂಗಳ. ಶಾಂತಿ ಇರುವ ಮನೆಯ ಭಾರತ ಹುಣ್ಣುವಿಯ ಬೆಳದಿಂಗಳ. ಸ್ವರ್ಗ ವೈಕುಂಠ ಕೈಲಾಸ ಯಾಕೆ ಬೇಕು ಹೇಳ. ಸ್ವರ್ಗ ವೈಕುಂಠ ಕೈಲಾಸ ಯಾಕೆ ಬೇಕು ಹೇಳ. ಅತ್ತೆಗೊಂದ ಕಾಲ ಸೊಸೆ ಒಂದ ಕಾಲ. ಅತ್ತೆಗೊಂದು ಕಾಲ ಸೊಸೆ ಒಂದ ಕಾಲ. ಕಿನ್ನೂರಿ ನುಡಿಸುವನ ದನಿ ಚಂದವು. ಕಿನ್ನೂರಿ ನುಡಿಸುವನ ಬೆರಳಿನಂದ ಚಂದವು. ಸುಕ್ಕಿ ನೂರಕ್ಕೆ ನಾರಿ ಮನಸ್ಸು ತಳು. ಬೆಳ್ಳಿ ನೂರಕ್ಕೆ ನಾರಿ ಮನಸ್ಸು ತಳು. ಬೆಳ್ಳಿ ನೂರಕ್ಕೆ ನಾರಿ ಮನಸ್ಸು ತಳು. ಬೆಳ್ಳಿ ನೂರಕ್ಕೆ ನಾರಿ ಮನಸ್ಸು ತಳು. ಎಲ್ಲೋ ದುಗಪ್ಪ ನಿನ್ನ ರಮಾನೆ. ಎಲ್ಲೋ ದುಗಪ್ಪ ನಿನ್ನ ತಳಮಾನೆ. ಎಲ್ಲೋ ದುಗಪ್ಪ ನಿನ್ನ ರಮಾನೆ ದುಗಿ. ಎಲ್ಲೋ ದುಗಪ್ಪ ನಿನ್ನ ಅರಮಾನೆ. ಎಲ್ಲೋ ದುಗಪ್ಪ ನಿನ್ನ ಅರಮಾನೆ. ಬೆಟ್ಟ ಹತ್ತಿ ಹೋಗಬೇಕು ಬೆಟ್ಟ ಇಳದ ಬರಬೇಕು. ಬೆಟ್ಟ ಹತ್ತಿ ಹೋಗಬೇಕು ಬೆಟ್ಟ ಇಳದ ಬರಬೇಕು. ಅಲ್ಲದೆ ಕಣೆ ನನ್ನ ರಮನೆ ನರಿ. ಅಲ್ಲದೆ ಕಣೆ ನನ್ನ ರಮನೆ. ಅಲ್ಲದೆ ಕಣೆ ನನ್ನ ರಮನೆ ನರಿ. ಅಲ್ಲದೆ ಕಣೆ ನನ್ನ ಅರಮನೆ. ಎಲ್ಲೋ ದುಗಪ್ಪ ನಿನ್ನ ಅರಮನೆ. ಎಲ್ಲೋ ದುಗಪ್ಪ ನಿನ್ನ ತಳಮನೆ. ಎಲ್ಲೋ ದುಗಪ್ಪ ನಿನ್ನ ಅರಮನೆ ಜೋಗಿ. ಎಲ್ಲೋ ದುಗಪ್ಪ ನಿನ್ನ ಅರಮನೆ. ಎಲ್ಲೋ ದುಗಪ್ಪ ನಿನ್ನ ಅರಮನೆ. ಹಾರವ್ರ ಕೇರಿ ಬಾಲಿ ಪಡಸಾಲಿ ಮೇಲೆ. ಹಾರವ್ರ ಕೇರಿ ಬಾಲಿ ಪಡಸಾಲಿ ಮೇಲೆ. ಲೋಲಕ್ಕಿ ನುಡಿಯ ನುಡಿಸೋನೆ ಜೋಗಿ. ಲೋಲಕ್ಕಿ ನುರಿಯ ನುಡಿಸೋನೆ. ಮೊಗ್ಗಾಗಿ ಬಾರೋ ತುರಬಿಗೆ. ಮೊಗ್ಗಾಗಿ ಬಾರೋ ತುರಬಿಗೆ. ಎಲ್ಲೋ ದುಗಪ್ಪ ನಿನ್ನ ಅರಮನೆ. ಎಲ್ಲೋ ದುಗಪ್ಪ ನಿನ್ನ ತಳಮನೆ. ಎಲ್ಲೋ ದುಗಪ್ಪ ನಿನ್ನ ಅರಮನೆ ಜೋಗಿ. ಎಲ್ಲೋ ದುಗಪ್ಪ ನಿನ್ನ ಅರಮನೆ. ಎಲ್ಲೋ ದುಗಪ್ಪ ನಿನ್ನ ಅರಮನೆ. ಎಳ್ಳಿನ ಹೊಲ ಬಿಟ್ಟಿ ಒಳ್ಳಿ ಗಂಡನ ಬಿಟ್ಟಿ, ಎಳ್ಳಿನ ಹೊಲವ ಬಿಟ್ಟಿ ಒಳ್ಳಿ ಗಂಡನ ಬಿಟ್ಟಿ, ಕಳ್ಳಂತ ತೂಗಿ ಕೂಡ ಬರಬಹುದೇ ನಾರಿ, ಕಳ್ಳಂತ ತೂಗಿ ಕೂಡ ಬರಬಹುದೇ, ಸುಳ್ಳಂತ ಜೋಗಿ ಕೂಡ ಬರಬಹುದೇ ನಾರಿ, ಸುಳ್ಳಂತ ಜೋಗಿ ಕೂಡ ಬರಬಹುದೇ. ಎಲ್ಲೋ ಜೋಗಪ್ಪ ನಿನ್ನರ ಮಾನೆ, ಉದ್ದೀನ ಹೊಲ ಬಿಟ್ಟಿ ಮುದ್ದಾಡೋ ಮಗನ ಬಿಟ್ಟಿ, ಉದ್ದೀನ ಹೊಲವ ಬಿಟ್ಟಿ ಮುದ್ದಾಡೋ ಮಗನ ಬಿಟ್ಟಿ, ಕದ್ದೋಡು ಜೋಗಿ ಕೂಡ ಬರಬಹುದೇ ನಾರಿ, ಕದ್ದೋಡು ಜೋಗಿ ಕೂಡ ಬರಬಹುದೇ, ಬಿದ್ದೋಡು ಜೋಗಿ ಕೂಡ ಬರಬಹುದೇ, ಬಿದ್ದೋಡು ಜೋಗಿ ಕೂಡ ಬರಬಹುದೇ. ಎಲ್ಲೋ ಜೋಗಪ್ಪ ನಿನ್ನರ ಮನೆ, ಎಲ್ಲೋ ಜೋಗಪ್ಪ ನಿನ್ನ ತಳಮನೆ, ಎಲ್ಲೋ ಜೋಗಪ್ಪ ನಿನ್ನರ ಮನೆ ಜೋಗಿ, ಎಲ್ಲೋ ಜೋಗಪ್ಪ ನಿನ್ನ ತಳಮನೆ. ಉದ್ದೀನ ಹೊಲ ಬೇಡ ಮುದ್ದಾಡ ಮಗನು ಬೇಡ, ಆ ಉದ್ದೀನ ಹೊಲವ ಬೇಡ ಮುದ್ದಾಡೋ ಮಗನು ಬೇಡ, ನಾ ಬರ್ತೇನು ನಿನ್ನ ಜೊತೆ ಗೂಡಿ ಜೋಗಿ, ನಾ ಬರ್ತೇನು ನಿನ್ನ ಜೊತೆ ಗೂಡಿ, ನಾ ಬರ್ತೇನು ನಿನ್ನ ಜೊತೆ ಗೂಡಿ ಜೋಗಿ, ನಾ ಬರ್ತೇನು ನಿನ್ನ ಜೊತೆ ಗೂಡಿ. ಎಲ್ಲೋ ಜೋಗಪ್ಪ ನಿನ್ನರ ಮನೆ, ಎಲ್ಲೋ ಜೋಗಪ್ಪ ನಿನ್ನ ತಳಮನೆ, ಎಲ್ಲೋ ಜೋಗಪ್ಪ ನಿನ್ನರ ಮನೆ, ಎಲ್ಲೋ ಜೋಗಪ್ಪ ನಿನ್ನ ತಳಮನೆ, ಎಲ್ಲೋ ಜೋಗಪ್ಪ ನಿನ್ನರ ಮನೆ. ಇದ್ದ ಬಿದ್ದ ಬಟ್ಟೆನಲ್ಲ ಗಂಟು ಮಟ್ಟೆ ಕಟ್ಟಿಕೊಂಡು, ಇದ್ ಬಿದ್ದ ಬಟ್ಟೆನಲ್ಲ ಗಂಟು ಮಟ್ಟೆ ಕಟ್ಟಿಕೊಂಡು, ಹೊಂಟಾಳ ಜೋಗಿ ಹಿಂಬಾಲ, ಹೊಂಟಾಳು ಜೋಗಿ ಹಿಂಬಾಲ, ಹೊಂಟಾಳು ಜೋಗಿ ಹಿಂಬಾಲ, ಹೊಂಟಾಳು ಜೋಗಿ ಹಿಂಬಾಲ. ಎಲ್ಲೋ ಜೋಗಪ್ಪ ನಿನ್ನ ಅರಮನೆ, ಎಲ್ಲೋ ಜೋಗಪ್ಪ ನಿನ್ನ ತಳಮನೆ, ಎಲ್ಲೋ ಜೋಗಪ್ಪ ನಿನ್ನ ಅರಮನೆ, ಎಲ್ಲೋ ಜೋಗಪ್ಪ ನಿನ್ನ ತಳಮನೆ, ಎಲ್ಲೋ ಜೋಗಪ್ಪ ನಿನ್ನ ಅರಮನೆ.